2017-18 ಸಾಲಿನಲ್ಲಿ ಈ ಭಾಗದ ರೈತರ ಅಪೇಕ್ಷೆ ಮೇರೆಗೆ ಒಂದು ಈ ಭಾಗದ ರೈತರ ಒತ್ತಡದ ಮೇರೆಗೆ ಎಲ್ಲಾ ಸದಸ್ಯರು ರೈತರು ಸೇರಿ ಒಂದು ಸೊಸೈಟಿನ ಓಪನ್ ಮಾಡಿದ್ರು ಸರ್. ನಮಗ್ ಗೊತ್ತಿದ್ದಂಗೆ ಅಷ್ಟ ಮೇಲೆ ಏನು ಅಂದ್ರೆ ಇಲ್ಲಿ ನಮ್ ಸೊಸೈಟಿಯಿಂದ ಈ ಕಡೆ ಭಾಗಕ್ಕೆ ಸಾವಯವ ಗೊಬ್ಬರ ಆಗ್ಲಿ, ಬಿತ್ತನೆ ಬೀಜ ಆಗ್ಲಿ, ಆಮೇಲೆ ರಸಗೊಬ್ಬರ ಆಗ್ಲಿ, ಮಣ್ಣಿನ ಗುಣಾನುಸಾರ ಯಾವ್ಯಾವ ಬೆಳೆಗೆ ಏನೇನ್ ಬೇಕು ಪೋಷಕಾಂಶಗಳನ್ನ, ಗೊಬ್ಬರಗಳನ್ನ ಮತ್ತೆ ಕ್ರಿಮಿ ಕೀಟನಾಶಕಗಳನ್ನ ನಮ್ ಸೊಸೈಟಿಯಿಂದ ಒದಗಿಸಿಕೊಡ್ತಾ ಇದೀವಿ ಸರ್. ಹಾಗೆ ಸರ್ಕಾರದಿಂದ ಬರತಕ್ಕಂತ ಬೆಳೆ ಸಾಲ 0% ಬಡ್ಡಿ ಬೆಳೆ ಏನ್ ಸಾಲ ಕೊಡ್ತಾ ಇದಾರೆ ರೈತರಿಗೆ. ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಇವರಿಂದ ನಮ್ಗೆ ಬೆಳೆ ಸಾಲ ಕೊಡ್ತಾರೆ, ಅವ್ರು ನಮಗ್ ಕೊಡ್ತಾರೆ, ನಾವು ರೈತರಿಗೆ ಒದಗಿಸ್ತಾ ಇದೀವಿ ಸರ್. 0% ಎಷ್ಟು ಗ್ರಾಮಗಳು ಇದು ಆವರಿಸಿದೆ ಅಂತಂದ್ರೆ ಎಷ್ಟು ಗ್ರಾಮಗಳನ್ನ ನೀವು ಅಂದ್ರೆ ಈ ಸಹಕಾರ ಪತ್ತಿನ ಸಹಕಾರ ಸಂಘ ಒಳಪಟ್ಟಿದೆ ಅಂತ ಹೇಳ್ತೀರಾ ಸರ್? ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಹರೀಶಿ ಮತ್ತು ಬೆನ್ನೂರ್ ಪಂಚಾಯತಿ, ಎರಡು ಪಂಚಾಯತಿ ಗ್ರಾಮಗಳು, ಎಲ್ಲಾ ಚಿಕ್ಕ ಚಿಕ್ಕ ಹಳ್ಳಿ ಸರ್. ಇಲ್ಲಿ ಒಂದು 32 ಹಳ್ಳಿಗಳು ಕವರ್ ಆಗುತ್ತೆ. 32 ಚಿಕ್ಕ ಚಿಕ್ಕ ಸದಸ್ಯರು ಎಷ್ಟು ಜನ ಇದ್ರು, ಆರಂಭದಲ್ಲಿ ಎಷ್ಟು ಜನ ಇದ್ರು, ಮತ್ತೆ ಮಧ್ಯದಲ್ಲಿ ಎಷ್ಟು ಜನ, ಅದರ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು, ಆಮೇಲೆ ಈಗ ಸದ್ಯ ಎಷ್ಟು ಜನ ಸದಸ್ಯರಿದ್ದಾರೆ ಸರ್? ಫಸ್ಟ್ ಸ್ಟಾರ್ಟಿಂಗ್ 753 ಜನ ಸದಸ್ಯರು ಇದ್ರು, ಅಲ್ಲಿಂದ ಆರಂಭ ಆಗಿದ್ದು. ಆಮೇಲೆ ಇವಾಗ ಒಟ್ಟು ಸದಸ್ಯರ ಸಂಖ್ಯೆ 1200 ಚಿಲ್ಲರೆ ಇದೆ, 1200 ಚಿಲ್ಲರೆ ಇದೆ ಈಗ ಸದ್ಯದ ಒಂದು ಪರಿಸ್ಥಿತಿ. ಏನು ಚಿಲ್ಲರೆ ಜಾಸ್ತಿ ಆಗಿದೆ ಸರ್? ಸದಸ್ಯತ್ವ ಒಂದು ಅಭಿಯಾನಕ್ಕೆ ತಾವು ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಅವರೇ ಸ್ವಂತವಾಗಿ ಬರ್ತಾರೋ ಅಥವಾ ನೀವು ಸದಸ್ಯರಾಗಿ ಅಂತ ಹೇಳ್ತೀರಾ ಹೇಗೆ ಸರ್? ಅವ್ರು ಸ್ವಂತವಾಗಿ ಬರ್ತಾ ಇದಾರೆ. ಈ ಬದಿ ಭಾಗದಲ್ಲಿ ಸೊಸೈಟಿ ಅಂದ್ರೆ ರೈತರಿಗೆ ಉಪಯೋಗ ಇದೆ ಅಂತ ಅವ್ರಿಗೆ ಗೊತ್ತು, ಅದಕ್ಕೋಸ್ಕರ ರೈತರ ಇಚ್ಛೆ ಇದೆ, ಬಂದು ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಮತ್ತೆ ಯಶಸ್ವಿನಿ ಆರೋಗ್ಯ ಇದೆಲ್ಲ ಕೊಡ್ತಾ ಇರೋದ್ರಿಂದ ಅತ್ಯಂತ ಆಸಕ್ತಿ ರೈತರಲ್ಲೇ ಸದಸ್ಯರಲ್ಲೇ ಇದೆ, ಅದಕ್ಕೋಸ್ಕರ ಬಂದ್ ಮಾಡ್ಕೊಂತ ಇದಾರೆ ಎಲ್ಲದೂ ಅನುಕೂಲ ಆಗ್ಲಿ ಅಂತ. ಈಗ ಇದರಲ್ಲಿ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಅಂತಂದ್ರೆ ನಾವು ರಬ್ಬರು ಅಂದ್ರೆ ತೋಟಗಾರಿಕೆ ಬೆಳೆ ಪ್ರಮುಖವಾದ ಬೆಳೆಗಳು ಇಲ್ಲಿ, ಅದರ ಜೊತೆಗೆ ಈಗ ಅನಾನಸ್ ಕೂಡ ಶುಂಠಿ ಕೂಡ ಇದೆ ಅಲ್ವಾ? ಇದು ಪ್ರತ್ಯೇಕವಾಗಿ ಇಂಥ ರೈತರಿಗೆ, ಇಂಥ ಬೆಳೆ ಬೆಳೀತಕ್ಕಂಥ ರೈತರಿಗೆ ಅಂತ ಹೇಳಿ ನೀವು ಸೌಲಭ್ಯ ಮತ್ತೆ ನಿಮ್ಮ ಒಂದು ಸಹಕಾರ ನೀಡ್ತಿರೋ, ಅಥವಾ ಎಲ್ಲಾ ರೈತರಿಗೂ ಯಾವುದೇ ಬೆಳೆ ಬೆಳೀಲಿ ಅಂತ ರೈತರಿಗೆ ತಾವು? ಎಲ್ಲಾ ರೈತರಿಗೂ ಯಾವುದೇ ಬೆಳೆ ಬೇಕಾದ್ರೂ ಬೆಳೀಲಿ. ಅವ್ರ ಕಡೆಯಿಂದ ನಮ್ ಕೈಲಾದಷ್ಟು ಏನು ಅಂದ್ರೆ ಈ ಮಣ್ಣಿನ ಫಲವತ್ತತೆ ಚೆಕ್ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ನಮ್ದು ಈಗ ಒಂದ್ 2-3 ಕಂಪನಿಗಳಿದಾವ ಸರ್. ಆ ಕಂಪನಿಗಳಿಂದ ರೈತರಿಗೆ ಅವ್ರು ನಮ್ ರೈತರು ನಮ್ಮ ಹತ್ರ ಬಂದು ಕಂಡ್ರು ಅಂತ ಹೇಳಿದ್ರೆ ಮಣ್ಣಿನ ಪರೀಕ್ಷೆ ಕೂಡ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದೀವಿ. ಆಮೇಲೆ ಈಗ ರೈತರ ಒಂದು ಬೆನ್ನೆಲುಬಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ. ಈಗ ಮಳೆಗಾಲದ ಆರಂಭದಲ್ಲಿ ಯಾವ ರೀತಿಯಿಂದ ಅವರು ರೈತರ ಬೇಡಿಕೆಗೆ ಅನುಗುಣವಾಗಿ ತಾವು ತರಬೇತಿ ಕೊಡಿಸೋದಾಗ್ಲಿ ಅಥವಾ ಈಗ ಬೇಸಿಗೆಯಲ್ಲಿ ಸ್ವಲ್ಪ ನಮ್ಮ ರೈತರಿಗೆ ಬಿಡುವು ಅನಿಸ್ತದೆ, ರೈತರಿಗೆ ಬಿಡುವು ಇಲ್ಲ, ಯಾವಾಗ್ಲೂ 24 ತಿಂಗಳುಗಳಲ್ಲಿ ಅಥವಾ 24/7 ಅಂತ ನಾವೇನ್ ಹೇಳ್ತೀವಿ ಆತರ ಅವರಿಗೆ ಬಿಡುವು ಇರೋದಿಲ್ಲ, ಆದ್ರೂ ಸ್ವಲ್ಪ ಈ ಒಂದು ಸಮಯದಲ್ಲಿ ಅಂದ್ರೆ ಬೇಸಿಗೆಯ ಒಂದು ಸಮಯದಲ್ಲಿ ಸ್ವಲ್ಪ ಬಿಡು ಕಾಣ್ತದೆ. ಇಂಥ ಒಂದು ಸಮಯದಲ್ಲಿ ಅವರಿಗೆ ತರಬೇತಿ ಕೊಡೋದಾಗ್ಲಿ, ಅವರಿಗೆ ಸಹಕಾರ ಸಂಘದ ವತಿಯಿಂದ ಅರಿವು ಮೂಡಿಸೋದಾಗ್ಲಿ ಯಾವ ರೀತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀರಿ ಸರ್? ಈಗ ಕೆಲವೊಂದಿಷ್ಟು MNC ಕಂಪನಿಗಳು ಬರ್ತಾವೆ ಸರ್, ಅವ್ರು ಬಂದಾಗ ರೈತರಿಗೆ ಒಂದಿಷ್ಟು ಯಾವ್ಯಾವ ಟೈಮಲ್ಲಿ ಯಾವ ಔಷಧಿ ಗೊಬ್ಬರ ಕೊಡಬೇಕು, ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡ್ಕೋಬೇಕು, ಸಾವಯವ ಗೊಬ್ಬರ ಬಳಸೋದ್ರಿಂದ ಏನ್ ಉಪಯೋಗ ಆಗ್ತೈತಿ, ಇಂಥವನ್ನೆಲ್ಲ ಹೇಳ್ತಾ ಹೋಗ್ತೀವಿ ಸರ್. ಮತ್ತೆ ನಮ್ದು ವರ್ಷ ಜನರಲ್ ಬಾಡಿ ಮಾಡ್ತೀವಲ್ಲ, ಆ ಟೈಮಲ್ಲಿ ರೈತರಿಗೆ ಒಂದಿಷ್ಟು ಕಂಪನಿಗಳು ಬರ್ತವೆ, ಅವರೆಲ್ಲ ಬಂದಂತ ರೈತರಿಗೆ ಎಲ್ಲ ಒಂದು ಸಜೆಷನ್ ಅನ್ನು ಕೊಡ್ತಾ ಹೋಗ್ತಾರೆ ಕೃಷಿ ಬಗ್ಗೆ, ಇಂಥ ಬೆಳೆಗೆ ಯಾವ ಬೆಳೆ ಬೇಕಾದ್ರೂ ಕೊಡ್ತಾ ಹೋಗ್ತಾರೆ. ಇದು ಆಯ್ತು, ಈಗ ಕೃಷಿ ಬೆಳೆಗಾಯ್ತು. ಜಾನುವಾರುಗಳು ಸಾಕಣೆ ಮಾಡ್ತಕ್ಕಂಥವ್ರು, ಹೈನುಗಾರಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಯಾವ ರೀತಿಯಿಂದ? ಜಾನುವಾರು ಮತ್ತೆ ಹೈನುಗಾರಿಕೆಗೆ ನಮ್ಮಲ್ಲಿಲ್ಲ, ಇಲ್ಲಿ ಹಾಲು ಉತ್ಪಾದಕ ಸಂಘ ಸಹಕಾರ ಸಂಘಗಳಿದಾವೆ, ಅಲ್ಲಿ ಮಾಡ್ತಾ ಇದಾರೆ, ಅವರಿಂದ ಮಾಡ್ತಾ ಇದಾರೆ. ಇದು ಏನು ಪ್ರಮುಖವಾಗಿ ಕೃಷಿ ಮತ್ತೆ ತೋಟಗಾರಿಕೆ ಮತ್ತೆ ಕೃಷಿಗೆ ಸಂಬಂಧಿತ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ನೀವು ಸಹಕಾರ ನೀಡ್ತೀರಾ? ಹೌದೌದು. ಮತ್ತೆ ಈಗ ಇದರಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಬಂದ್ರೆ, ಸದಸ್ಯತ್ವ ಆಗುವುದಾದ್ರೆ ಅವರು ಎಷ್ಟು ಹಣ ಕಟ್ಟಬೇಕು, ಆಮೇಲೆ ಏನು ಅವರಿಗೆ ಸೌಲಭ್ಯ? ಸಪೋಸ್ ಅವರು ಒಂದು ಫಿಕ್ಸ್ಡ್ ಡಿಪಾಸಿಟ್ ತರ ಇಟ್ಕೊಂಡ್ರೆ, ಆಮೇಲೆ ಅವರಿಗೆ ಕೊಡ್ತಕ್ಕಂತ ಬಡ್ಡಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡ್ರೆ ಎಲ್ಲಾ ಹೊರಗೆ ಬ್ಯಾಂಕ್ಗಳಿಗಿಂತ ನಾವು ಒಂದು ಸ್ವಲ್ಪ 1%-2% ಜಾಸ್ತಿನೇ ಹಾಕಿ ಕೊಡ್ತಾ ಇದೀವಿ. ಇವಾಗ ನಮ್ಮ ಸಹಕಾರ ಸಂಘ ಕೂಡ ಹೊಸದು, ನಮ್ಗೆ ಠೇವಣಿಗಳ ಬೇಕು, ನಮ್ಮ ಸಹಕಾರ ಸಂಘಗಳ ಬೆಳವಣಿಗೆಗೆ ಠೇವಣಿಗಳು ಅಗತ್ಯ, ನಿಮ್ ಎಲ್ಲರಿಗೂ ಗೊತ್ತಿದ್ದಂಗೆ. ಆತರ ಠೇವಣಿ ಇಡ್ತಾರೆ ಅಂದ್ರೆ ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಬಡ್ಡಿಯನ್ನು ಹಾಕಿ ಕೊಡ್ತಾ ಇದೀವಿ. ಆಮೇಲೆ ಈ ಸದಸ್ಯತ್ವದ ಏನಪ್ಪಾ ಅಂದ್ರೆ ಏನ್ ಬೆಳೆ ಸಾಲ ಕೊಡಬೇಕು ಅಂತ ಅಂದ್ರೆ ಅವರಿಗೆ ಪಾಣಿ ಇರ್ಬೇಕು, ಪಾಣಿ ಇರ್ಬೇಕು. ಮೊದ್ಲು ಮೇನ್ ಆಗಿ ನಮ್ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಹೊಂದಿರ್ಬೇಕು. ಅದಕ್ಕಾಗಿ ಪಾಣಿ ಇದ್ದವರು ಮತ್ತೆ ಯಶಸ್ವಿನಿ ಕಾರ್ಡ್ ಬೇಕು ಅಂತ ಇದ್ ಮಾಡಿದವರು, ಆಮೇಲೆ ನಮ್ಮಲ್ಲಿ ಔಷಧಿ ಗೊಬ್ಬರ ಇತರ ಚಟುವಟಿಕೆ ಬೇಕು ಅಂತ ಇದ್ದವರು ಸದಸ್ಯತ್ವವನ್ನು ಮಾಡ್ಕೊಳ್ತಾ ಇದಾರೆ. ಈಗ 1,250 ರೂಪಾಯಿ ಇದೆ ಸರ್ ನಮ್ದು ಸದಸ್ಯತ್ವ. ಹೌದು, ಸದಸ್ಯತ್ವ ಮಾಡ್ಕೊಳ್ಳೋರು. ಇನ್ನು ಅವರು ಹೆಚ್ಚಿನ ಒಂದು ಈಗ ಯಾವ ರೀತಿಯಿಂದ ಸಾರ್ವಜನಿಕ ಒಂದು ಬ್ಯಾಂಕ್ ಗಳಲ್ಲಿ ಠೇವಣಿ ಇಟ್ಟರೆ ಇಷ್ಟು ಬಡ್ಡಿ ಕೊಡೋ ಒಂದು ವ್ಯವಸ್ಥೆ ಇದೆ ಅಲ್ಲ, ಆ ತರದ್ದು ಮಾಡ್ತೀವಿ ಸರ್. ಅದು ಕೂಡ ವ್ಯವಸ್ಥೆ ಇದೆ, ವ್ಯವಸ್ಥೆ ಇದೆ. ಆಮೇಲೆ ಅವರಿಗೆ ಸಾಲ ಸೌಲಭ್ಯ ಬೇಕಂತಂದ್ರೆ ಈಗ ಕೃಷಿಗೆ ಸಂಬಂಧಪಟ್ಟಿದ್ದ ಒಂದು ಬೆಳೆ ಸಾಲ, ಇದಕ್ಕೆ ಯಾವ ರೀತಿಯಿಂದ ತಾವು ಬಡ್ಡಿ ಜೊತೆಗೆ? ಈಗ ಸದ್ಯಕ್ಕೆ ನಮ್ಗೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ನಿಯಮಿತ ಬ್ಯಾಂಕ್ ಶಿವಮೊಗ್ಗ ಇವರಿಂದ ಬೆಳೆ ಸಾಲ ನಮಗೆ ಕೊಡ್ತಾ ಇದಾರೆ, ಕೊಡ್ತಾ ಇದಾರೆ. ಅವರು ನಾವ್ ಏನ್ ಅಲಾಟ್ಮೆಂಟ್ ಕೊಟ್ಟು ನಮ್ಮ ಅರ್ಜಿ ಸ್ವೀಕರಿಸ್ರಿ ಅಂತ, ರೈತರ ಕಡೆಯಿಂದ ಅರ್ಜಿ ಸ್ವೀಕರಿಸ್ರಿ ಅಂತ ಏನ್ ಹೇಳ್ತಾರೆ ಅವಾಗ ನಾವು ಅರ್ಜಿ ಸ್ವೀಕರಿಸ್ಬಿಟ್ಟು ಬೆಳೆ ಸಾಲದ ಅರ್ಜಿಗಳನ್ನ ರೈತರಿಂದ ತಗೊಂಡ್ಬಿಟ್ಟು ಅಲಾಟ್ಮೆಂಟ್ ಬಂದಾಗ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಅಮೌಂಟ್ ಕೊಡ್ತಾರೆ ನಮಗೆ ಬ್ಯಾಂಕ್ ಅವರು, ಅದೇ ಪ್ರಮಾಣದಲ್ಲಿ ರೈತರಿಗೆ ಹಂಚ್ತಾ ಹೋಗ್ತೀವಿ ಸರ್. ಬೆಳೆವಾರನೇ ಇರುತ್ತೆ ಅದು, ಬೆಳೆವಾರನೇ. ಈಗ ಇದು ಒಂದು ಕೃಷಿ ಸಹಕಾರ ಸಂಘ ನಿಯಮಿತ, ಇದರಿಂದ ಏನ್ ಯೋಜನೆಗಳು ಹಾಕೊಂಡಿದ್ದೀರಿ ರೈತರ ಒಂದು ಏಳಿಗೆಗಾಗಿ? ರೈತರ ಒಂದು ಈಗಾಗಲೇ ಹೇಳ್ತಾ ಇದ್ದೀರಿ ಕಂಪನಿಗಳ ಮುಖಾಂತರ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಆಮೇಲೆ ಅರಿವು ಮೂಡಿಸ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ ಈಗ ಮತ್ತೆ ಅವರ ಒಂದು ಕಲ್ಯಾಣ ಒಂದು ಕಾರ್ಯಕ್ರಮಗಳಿಗೆ ಏನು ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಿ? ಅದೇ ಮೊದಲೇ ಹೇಳ್ದಂಗೆ ಸರ್, ಈಗ 2018 ಹಿಂದ್ಗಡೆ ಈ ಕಡೆ ಭಾಗದಲ್ಲಿ ಸಹಕಾರ ಸಂಘ ಇರ್ಲಿಲ್ಲ, 0% ಬಡ್ಡಿಯಲ್ಲಿ ಬೆಳೆ ಸಾಲ ದೊರೀತಾ ಇರ್ಲಿಲ್ಲ. ಅಷ್ಟ್ರ ಮೇಲೆ ನಾವು 1-2 ವರ್ಷ ನಮಗೂ ಎಲ್ಲ ನಮ್ಮ ಸಹಕಾರ ಸಂಘದ ನೋಂದಣಿ ಅದು ಇದು ಅಂತ ಎಲ್ಲ ಇರ್ತಾವಲ್ಲ ಅದ್ ಮಾಡ್ಕೊಂಡ್ಬಿಟ್ಟು DCC ಬ್ಯಾಂಕಿಂದ 0% ಅಲ್ಲಿ ಬೆಳೆ ಸಾಲವನ್ನು ಈ ಭಾಗದ ರೈತ ಸದಸ್ಯರ ಒತ್ತಾಯದ ಮೇರೆಗೆ ಬೆಳೆ ಸಾಲವನ್ನು ತಂದ್ಬಿಟ್ಟು 0% ಅಲ್ಲಿ ಬೆಳೆ ಅಭಿವೃದ್ಧಿಗೆ ಏನ್ ಮಾಡ್ಬೇಕು 0% ಅಲ್ಲಿ ಕೊಡ್ತಾ ಇದೀವಿ ಸರ್. ತುರ್ತಾಗಿ ರೈತರಿಗೆ ಸಾಲ ಬೇಕಂತಂದ್ರೆ ಯಾವ ಒಂದು ಅಗತ್ಯ ದಾಖಲೆಗಳನ್ನ ತಾವು ಕೇಳ್ತೀರಾ, ಅಥವಾ ಅವರ ಒಂದು ಪಹಣಿ ಒಂದು ಸಾಕು? ಪಹಣಿ ಮತ್ತೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ತರದವೆಲ್ಲ ಇರ್ತವೆ, ಅವನ್ನೆಲ್ಲ ತಗೊಳ್ತೀವಿ ಸರ್. ಬೇಕಂತ? ಹೌದು, ಬೇಕು. ಪಹಣಿ ಮಾತ್ರ ಬೇಕೇ ಬೇಕಲ್ಲ ಸರ್. ರೈತ ಅಂತಂದ್ಮೇಲೆ ಅದು ಪಹಣಿ ಬೇಕೇ? ಬೆಳೆ ಸಾಲ ಕೊಡ್ತಾ ಇದೀವಿ ಅಂದ್ರೆ ಪಹಣಿ ಅತ್ಯಗತ್ಯ, ಅದು ಬೇಕಾಗುತ್ತೆ. ಬೆಳೆ ಸಾಲ ಅಲ್ದೇನೆ ವೈಯಕ್ತಿಕ ಸಾಲ ಮತ್ತೆ ಬೇರೆ ಸಾಲಗಳು? ಬೇರೆ ಸಾಲಗಳು ಈಗ ಸದ್ಯ ಇನ್ನು ಸ್ಟಾರ್ಟ್ ಮಾಡುತ್ತಾ ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಈಗ ಸದ್ಯ ಇರೋದು ಬೆಳೆ ಸಾಲ ಮಾತ್ರ? ಬೆಳೆ ಸಾಲ ಮಾತ್ರ. ಇನ್ನು ಈಗ ಸದಸ್ಯತ್ವ ಜಾಸ್ತಿ ಆದಂಗೆ ನಿಮ್ಮ ಒಂದು ಚಟುವಟಿಕೆಗಳು ಇನ್ನು ಜಾಸ್ತಿ ಆಗುತ್ತಾ ಹೇಗೆ? ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಸರ್, ವರ್ಷ ವರ್ಷನೂ ನಮ್ ವ್ಯವಹಾರಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಈ ಭಾಗದ ರೈತರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ವ್ಯವಹಾರಿಕವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ಮುಂದಿನ ದಿನಗಳಲ್ಲಿ ಏನೇನ್ ಸೌಲಭ್ಯ ಸರ್ಕಾರದಿಂದ ಬರತಕ್ಕಂತ ಎಲ್ಲಾ ಸೌಲಭ್ಯಗಳನ್ನು ನೀಡತಕ್ಕಂತ ವ್ಯವಸ್ಥೆಯನ್ನು ನಮ್ಮ ಸಹಕಾರ ಸಂಘದಿಂದ ಮಾಡಿಕೊಡ್ತೀವಿ ಸರ್. ಈಗ ಈ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಹಕಾರಿ ಸಂಘಗಳು ಪ್ರತಿಯೊಂದು ಕೃಷಿ ಚಟುವಟಿಕೆಗಳಲ್ಲಿ ಇರ್ತಕ್ಕಂತ ಸಹಕಾರ ಸಂಘದಿಂದ ಏನೋ ಒಂದು ಕಾರ್ಯಕ್ರಮ ಏರ್ಪಡಿಸ್ತಾರೆ, ಅಂದ್ರೆ ಅವರ ಒಂದು ಈಗ ರೈತ ದಿನಾಚರಣೆ ಅಂತ ತಿಳ್ಕೊಳ್ಳಿ, ಬೇರೆ ಒಂದು ಅವರ ಒಂದೊಂದು ಕಾರ್ಯಕ್ರಮದಲ್ಲಿ. ಸೊ ಈ ನಿಟ್ಟಿನಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಿ ಸರ್? ಈ ನಿಟ್ಟಿನಲ್ಲಿ ಅಂದ್ರೆ ನಮ್ದು ವಾರ್ಷಿಕ ಮಹಾಸಭೆ ಇದ್ದಾಗ ಇಲ್ಲಿನ ಪ್ರಗತಿಪರ ರೈತರಿಗೆ ಸಮ್ಮಾನ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಮೊದ್ಲಿಂದನ ಸಾವಯವ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಂಡಂತ ರೈತರಿಗೆ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಂತ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸೊಸೈಟಿ ವತಿಯಿಂದ ಮಾಡ್ತೀವಿ ಸರ್. ಅಂತ ರೈತರನ್ನು ಗುರುತಿಸಿ ನಮ್ಮ ಸಹಕಾರ ಸಂಘಗಳಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇದಾರೆ ನಮ್ಮ ಸಹಕಾರ ಸಂಘದಲ್ಲಿ, ಅಂತವ್ರನ್ನ ಗುರುತಿಸಿ ನಮ್ಮ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವರು ಹಾಗೂ ರೈತ ಸದಸ್ಯರು ನಮ್ಮ ಸದಸ್ಯರು ಏನಿದ್ರೆ ಎಲ್ಲ ಗುರುತಿಸಿ ಅವ್ರ ಒಪ್ಪಿಗೆ ಮೇರೆಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಸನ್ಮಾನ ಕಾರ್ಯಕ್ರಮ ಆಯ್ತು. ಇದಾದ್ಮೇಲೆ ಈಗ ಸದ್ಯ ಏನಂತಂದ್ರೆ ಹೆಚ್ಚು ಸ್ವಲ್ಪ ಸಾವಯವ ಕೃಷಿ ಮಾಡ್ಬೇಕು, ಸಾವಯವ ಗೊಬ್ಬರನ ಹಾಕ್ಬೇಕು, ಸಾವಯವಕ್ಕೆ ಸ್ವಲ್ಪ ಮಾರು ಹೋಗ್ತಾ ಇದಾರೆ. ರಾಸಾಯನಿಕ ಅಂತೂ ಇದೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಹೆಲ್ತ್ ಅವೇರ್ನೆಸ್ ಬಂದಿದ್ದಕ್ಕೋಸ್ಕರ ಎಲ್ರು ಈಗ ಮಾತಾಡ್ತಾ ಇರೋದು ಹೆಲ್ತ್ ಅಂತ. ಯಾಕಂತಂದ್ರೆ ಹಾಸ್ಪಿಟಲ್ ಹಾಕೋ ಬದಲಿಗೆ ಅದನ್ನ ನಾವು ಮನೆಯಲ್ಲೇ ನಾವು ಅದನ್ನ ಕಡಿಮೆ ಮಾಡ್ಕೋಬಹುದಲ್ಲ, ನಾವು ಸಾವಯವ ಉತ್ಪನ್ನಗಳನ್ನ ಬೆಳೆದು ಸಾವಯವ ಕ್ರಮದಿಂದ ಅಂತಂತೇಳಿ. ಈ ನಿಟ್ಟಿನಲ್ಲಿ ತಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸಾವಯವ ಗೊಬ್ಬರ ಒಂದು ಪೂರೈಕೆಗೆ ಬಂದ್ರೆ ಮತ್ತೆ ರಾಸಾಯನಿಕ ಗೊಬ್ಬರದ ಒಂದು ಪೂರೈಕೆಗೆ ಬಂದ್ರೆ ಏನು ಕಂಪನಿಯವರು ಹೇಳ್ದಾದ್ಮೇಲೆ ನೀವು ಅದನ್ನ ಇದ್ ಮಾಡ್ತಿರೋ ಇಲ್ಲ ರೈತರ ಒಂದು ಅಪೇಕ್ಷೆ ಮೇರೆಗೆ ನೀವು ತರ್ಸ್ಕೊಂಡ್ಬಿಟ್ಟು ಅದನ್ನ ರೈತರ ಅಪೇಕ್ಷೆ ಮೇರೆಗೆ ತರಿಸ್ತೀವಿ ಸರ್. ಈಗ ನಮ್ ಮುಂದೆ ಇರತಕ್ಕಂಥ ಹೀರಪ್ಪ ನಾಯ್ಕರ್ ಆಗಿರ್ಬೋದು, ಆಮೇಲೆ ಈ ಕಡೆ ಭಾಗದಲ್ಲಿ ದೊಡ್ಡ ದೊಡ್ಡ ರೈತರುಗಳಿದ್ದಾರೆ, ಅವ್ರ ಮೊದ್ಲಿಂದನೂ ಕೂಡ ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡೇ ಬಂದಿದ್ದಾರೆ. ಅವ್ರ ಮಾರ್ಗದರ್ಶನ ನಮಗೂ ಕೂಡ ಅವ್ರ ಮಾರ್ಗದರ್ಶನ ಕೊಡ್ತಾರೆ ಅಂತ ರೈತರುಗಳು ತುಂಬಾ ಜನ. ಆ ರೈತರ ಮಾರ್ಗದರ್ಶನದ ಮೇರೆಗೆ ಆಮೇಲೆ ನಮ್ಮ ಒಂದು ಸೊಸೈಟಿ ಮುಖಾಂತರ ನಾವು ಇನ್ನು ಇದನ್ನ ತಗೊಂಡಿರ್ತೀವಿ, ಅಭ್ಯಾಸವನ್ನ ರೂಢಿ ಮಾಡ್ಕೊಂಡೆ ನಾವು ಬೆಳೆಗಳಿಗೆ ಏನೇನ್ ಬೇಕೋ ಅದನ್ನ ಸಾವಯವದಲ್ಲೇ ಮುಂದುವರಿರಿ ಅಂತ ಹೇಳ್ತಕ್ಕಂತ ಇದನ್ನ ರೈತರಿಗೆ ಒದಗಿಸ್ತೀವಿ ಸರ್. ತಾವು ಕೂಡ ಕೃಷಿಕರು ಅಲ್ವಾ? ಹೌದು ಸರ್. ಏನ್ ಬೆಳೆ ಬೆಳಿತೀರಾ? ನಾವು ಅನ್ನಸ್ ಬೆಳಿತೀವಿ ಸರ್, ಅನ್ನಸು ಅಡಿಕೆ ಮತ್ತೆ ಭತ್ತ. ಭತ್ತ, ಅನಾನಸು ಅಡಿಕೆ ಭತ್ತ. ಅಡಿಕೆಯಲ್ಲಿ ಇದು ಯಾವ ತಳಿ ಅಂತೀರಿ? ತಳಿ ಅಂದ್ರೆ ಈ ಸಿರ್ಸಿ ಅಡಿಕೆ ಅಂತ ಹೇಳಿ ಅಂದ್ರೆ ಇಲ್ಲಿ ಒಂದು ಸ್ಥಳೀಯ ತಳಿ ಅಂತ ಹೇಳಿ. ಹೌದೌದು. ಭತ್ತದಲ್ಲಿ? ಭತ್ತದಲ್ಲಿ ತುಂಬಾ ವೆರೈಟಿಗಳಿದಾವೆ ಸರ್. ತಗ್ಗಿನ ಗದ್ದೆಗಾದ್ರೆ ನಾವು ಅಭಿಲಾಷ ಈ ತರ ಭತ್ತ ದೊಡ್ಡ ಭತ್ತ ಅಂತ ಹೇಳ್ತೀವಿ, ಇನ್ನೊಂದು ದೊಡ್ಡ ಜಾತಿ ಭತ್ತ ಅಂತೇಳಿ ಆ ಭತ್ತನ ಹಾಕ್ಬೇಕಾಗತ್ತೆ. ಈ ಮಕ್ಕಿ ಗದ್ದೆಗಾದ್ರೆ ತುಂಬಾ ಜಾತಿ ವೆರೈಟಿಗಳಿದಾವೆ. ಯಾವ್ದು ಇಳುವರಿ ಜಾಸ್ತಿ ಬರುತ್ತೆ ಮತ್ ಸಾವಯವ ಕೃಷಿಗೆ ಹೋಗ್ಬೇಕು ಆ ತರ ಭತ್ತನ ಸ್ವಲ್ಪ ಆಯ್ಕೆ ಮಾಡಿ ರೈತರಿಗೆ ಕೊಡ್ತೀವಿ ಸರ್. ಮತ್ತೆ ಊಟಕ್ಕೆ ಚೆನ್ನಾಗಬೇಕು ಆ ತರ ರೈತರದೆಲ್ಲ ತುಂಬಾ ಇರ್ತವೆ. ತಾವೆಷ್ಟು ಬೆಳಿತೀರಾ? ಎಷ್ಟು ತಳಿಗಳನ್ನ ಬೆಳಿತೀರಿ ತಾವು? ನಾವು ಎರಡು ತಳಿ ಬೆಳಿತೀವಿ. ಎರಡು ತಳಿ? ಇದು ಮೂರು ಕಾಲದಲ್ಲೂ ಬೆಳಿತೀರಾ? ವರ್ಷದ ಮೂರು ಇಲ್ಲ, ಒಂದೇ ಒಂದೇ ಟೈಮ್, ಜೂನ್ ಟೈಮ್ ಅಷ್ಟೇ ಸರ್. ಮಳೆ ಆಶ್ರಿತ ಮಾತ್ರ? ಯಾಕೆ ನೀರಿನ ಒಂದು ಅಭಾವ? ಹೌದು ಸರ್, ಬೇಸಿಗೆಯಲ್ಲಿ ನೀರಿನ ಅಭಾವ ಆಗುತ್ತೆ. ಕೆಲವೊಂದ್ ಸೈಡ್ ಬೆಳಿತಾರೆ, ಅಷ್ಟು ಬೆಳೆಯಲ್ಲಿ ಭತ್ತದ ಬೆಳೆಯಲ್ಲಿ ಸ್ವಲ್ಪ ಲಾಭಾಂಶ ಕಮ್ಮಿ ಇರುತ್ತೆ ಇರೋದ್ರಿಂದ ಈ ಭಾಗದ ರೈತರುಗಳು ಅಷ್ಟೇ ಇಂಟ್ರೆಸ್ಟ್ ತೋರಿಸಲ್ಲ. ಮತ್ತೆ ಈ ನಮ್ ಕಡೆ ಏನಾಗುತ್ತೆ ಅಂದ್ರೆ ಇಳುವರಿ ಪ್ರಮಾಣ ಕಮ್ಮಿ ಭತ್ತದಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಇದ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈಗ ಏನು ಅನಾನಸ್ ಕೂಡ ಹೇಳಿದ್ರಿ, ಅನಾನಸ್ ಇದು ಎಷ್ಟು ವರ್ಷದಿಂದ ಬೆಳಿತಾ ಇದ್ದಿರ್ತಾವು? ಅನಾನಸ್ ಸರ್ ನಮ್ ತಂದೆಯವ್ರ ಕಾಲದಿಂದ ಬೆಳಿತಾ ಅಂದ್ರೆ ಸುಮಾರು ಹಿಂದಿನ ಕಾಲದಿಂದ ಬೆಳಿತಾ ಇದ್ದೀರಾ? ಹೌದು, ಸುಮಾರು ಒಂದು 20-25 ವರ್ಷ. 20 ವರ್ಷ ಮೇಲಾಯ್ತು ಸರ್. ಇದು ತಳಿ ಯಾವ್ದಂತ ಹೇಳ್ತೀರಿ? ಅನಾನಸ್ ಇದು ರಾಜ ಸರ್, ಇದು ರಾಜ ನಮ್ ಸೈಡ್ ಎಲ್ಲ ಬರೋದು ರಾಜ. ಆಮೇಲೆ ಈಗ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಸರ್, ಈ ಭತ್ತದ ಬೆಳೆ ಆಗ್ಲಿ ಆಮೇಲೆ ಅನಾನಸ್ ಬೆಳೆ ಆಗ್ಲಿ? ಮಾರುಕಟ್ಟೆ ಅಂತ ಬಂದಾಗ ಸರ್ ಇಲ್ಲಿ ನಮ್ಗೆ ಇಂಟೀರಿಯರ್ ಪ್ಲೇಸಸ್ ಇದು. ಈಗ ಮಾರುಕಟ್ಟೆ ಅಂತ ಬಂದಾಗ ನಾವು ಟೌನ್ಗೆಲ್ಲ ಹೋಗಿ ಬೆಳೆನ ಮರದು ಅಂದ್ರೆ ತುಂಬಾ ಕಷ್ಟ. ಈಗ ಮಧ್ಯವರ್ತಿಗಳ ಮುಖಾಂತರನೇ ನಾವು ಹೋಗ್ಬೇಕಾಗ್ತೈತಿ. ಮಧ್ಯವರ್ತಿಗಳ ಒಂದು ಇದನ್ನ ಫೇಸ್ ಮಾಡ್ತಾ ಇದೀವಿ ನಾವು ಅಂತ ಅಲ್ಲ, ಎಲ್ಲಾ ರೈತರು ಕೂಡ ಈ ಬದಿ ಭಾಗದವರು ತುಂಬಾ ಥ್ರೂನೇ ಹೋಗ್ಬೇಕಾಗಿದೆ. ಯಾಕಂದ್ರೆ ಇದು ಸಿಟಿ ಒಂದು ಪಟ್ಟಣದ ತುಂಬಾ ಒಳಗಡೆ ಇರ್ತಕ್ಕಂಥದ್ದು, ಕಡಿದ ಒಂದು ಜಾಗ, ಇದು ಯಾವುದೇ ಒಂದು ಸಂಪರ್ಕಕ್ಕೆ ಬಾರದೇ ಇರ್ತಕ್ಕಂತ ಜಾಗ, ಆ ಒಂದು ಆ ತರದ ವಾತಾವರಣ ಇದೆ ಅಲ್ವಾ? ಸೊ ಹಾಗಾಗಿ ನೀವು ಏನ್ ಅಪೇಕ್ಷೆ ಪಡ್ತೀರಾ ಸರ್ಕಾರದಿಂದ, ಯಾವ ಒಂದು ಸೌಲಭ್ಯ ಬೇಕಂತ ಹೇಳ್ತೀರಾ? ಗ್ರಾಮದ ಏಳಿಗೆಗಾಗ್ಲಿ ರೈತರ ಒಂದು ಏಳಿಗೆಗಾಗ್ಲಿ ಅಂದ್ರೆ ಅವ್ರ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬಹುದು, ಇಲ್ಲ ಏನ್ ಹೇಳ್ತೀವಿ ನಾವು ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಲ್ಲ, ಸ್ಟೋರೇಜ್ಗೆ ಅಂತಂದ್ರೆ ಸಪೋಸ್ ಈಗ ನೀವು ಕಟಾವ್ ಮಾಡಿದಿರ್ತೀರಾ, ಅದನ್ನ ನಿಮ್ಗೆ ಮಾರ್ಕೆಟ್ ಸಾಗಣೆ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಅದಕ್ಕಿಂತ ಮೊದಲು ಒಂದ್ 8 ದಿವಸ ಇಟ್ಕೊಂಡ್ಬಿಟ್ಟು ಆಮೇಲೆ ಕಳ್ಸಿದ್ರೆ ಆಯ್ತಪ್ಪ ನಿಮ್ಮ ಒಂದು ಅನುಕೂಲಕ್ಕೆ ಅಂತಂದ್ರೆ ಇಲ್ಲಿನ ಒಂದು ಸೌಲಭ್ಯ ನೋಡ್ಕೊಂಡ್ಬಿಟ್ಟು ಈ ತರದ್ದು. ಸರ್ ನೀವೇ ಹೇಳದಕ್ಕೆ ನಮ್ ಕೋಲ್ಡ್ ಸ್ಟೋರೇಜ್ ಈ ಕಡೆ ಭಾಗದ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ. ಹಾಗಿದ್ರೆ ಮಾರುಕಟ್ಟೆ ವ್ಯವಸ್ಥೆನೂ ಅವಶ್ಯಕತೆ ಇದೆ. ಈ ಕಡೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ಕೊರತೆ ಇದೆ ಸರ್. ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಂದು ಈ ಒಂದು ಭಾಗದಲ್ಲಿ ಅದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಲ್ಲ ಅಂತಂದ್ರೆ, ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನಿದೆ ಅಂತಂದ್ರೆ, ಇದು ರೈತರ ಜಮೀನಿಗೆ ರೈತರ ಹೊಲಕ್ಕೆ ಇದನ್ನ ಅಟ್ಯಾಚ್ ಮಾಡ್ತಕ್ಕಂತ ಒಂದು ಯೋಜನೆ ಇದು. ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ, ಅವರ ಒಂದು ಮಕ್ಕಳಿಗೆ, ಅವರ ಒಂದು ಏನು ಅವ್ರು ಡಿಪೆಂಡೆಂಟ್ ಅಂತ ಹೇಳ್ತೀವಿ ನಾವು, ಅವ್ರ ಅವಲಂಬಿತ ಒಂದು ಕುಟುಂಬಸ್ಥರಿಗೆ ಅವರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗ್ಲಿ ಇಲ್ಲ ಕೃಷಿ ಉತ್ಪನ್ನಗಳ ಸಾಗಾಟಕ್ಕಾಗ್ಲಿ ಈ ತರದ ಒಂದು ವ್ಯವಸ್ಥೆಗೆ ಈ ಒಂದು ರಸ್ತೆಗಳನ್ನ ಜೋಡಿಸ್ತಕ್ಕಂತ ಅಂದ್ರೆ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋ ಒಂದು ಇದಕ್ಕೆ ಜೋಡಿಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಸುಮಾರು ವರ್ಷದಿಂದ ಇದು ಚಾಲ್ತಿಯಲ್ಲೇ ಇದೆ. ಸೊ ಹಾಗಾಗಿ ಗ್ರಾಮ ಪಂಚಾಯತ್ನಿಂದ ಏನಾದ್ರೂ ನಿಮ್ಗೆ ಈ ಕುರಿತು ಮಾಹಿತಿ ಇದೆಯಾ, ಅಥವಾ ಲೋಕೋಪಯೋಗಿ ಇಲಾಖೆಯಿಂದಾಗ್ಲಿ ಆಮೇಲೆ ಸಾರ್ವಜನಿಕ ಕುಂದುಕೊರತೆಗಳ ಒಂದು ಈ ಇಲಾಖೆಯಿಂದಾಗ್ಲಿ? ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಇಲ್ಲಿ ಯಾರು ಅದು ಅಳವಡಿಸಿಕೊಂಡಿಲ್ಲ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗಳ ಬೋರ್ಡ್ ಅನ್ನ ನಾವು ಅಲ್ಲೆಲ್ಲಿ ನೋಡಿದೀವಿ ಸರ್. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ ಯಾಕಂತಂದ್ರೆ ಈಗ ನಾನ್ ಬರ್ಬೇಕಾದ್ರೆ ನೋಡಿ ತುಂಬಾ ಕಡಿದಾದ ಪ್ರದೇಶ ಇದೆ. ಸೊ ಹಾಗಾಗಿ ಮಾಡ್ತಾ ಇದಾರೆ ಸರ್ ಎಲ್ಲಾ ಕಾರ್ಯಕ್ರಮ ಈ ಕಡೆ ಒಂದ್ ಕಡೆಯಿಂದ ಮಾಡ್ಕೊಂತ ಬರ್ತಾ ಇದಾರೆ. ಬರ್ತಾ ಇದಾರೆ. ಇಂಟೀರಿಯರ್ ಪ್ಲೇಸ್ ಅಲ್ಲ ಸರ್ ಇದು, ಮಲೆನಾಡು ವಿಭಾಗ ಎಲ್ಲದೂ ಕೊರತೆ ಇದೆ. ಒಂದೊಂದೇ ಇದ್ ಮಾಡ್ಕೊಂತ ಬರ್ತಾ ಇದಾರೆ ಈ ತರದ್ದೆಲ್ಲ. ಇದರ ಜೊತೆಗೆ ಈಗ ಕೋಲ್ಡ್ ಸ್ಟೋರೇಜ್ ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳ್ತಾ ಇದ್ದೀರಾ. ಮಾರುಕಟ್ಟೆ ಪ್ರಾಂಗಣ ಕೂಡ ಹತ್ತಿರ ಇದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ. ನೀವು ಸಾಗಿಸಬೇಕಾದ್ರೆ ಎಲ್ಲಿ ಸಾಗಿಸ್ತೀರಾ ನಿಮ್ಮ ಉತ್ಪನ್ನಗಳನ್ನ? ಶಿರ್ಸಿ ಪಕ್ಕದಲ್ಲೇ ಇರೋದು ನಿಮ್ಮ ಒಂದು 5-6 ಕಿಲೋಮೀಟರ್ ಅಲ್ಲಿ ಶಿರ್ಸಿ ಇರೋದು? ಮಧ್ಯವರ್ತಿಗಳು ಅಂದ್ರೆ ನೀವು ಬೆಳೆದಿರ್ತಕ್ಕಂತ ಒಂದು ಅರ್ಧ ಪಾಲು ಅವ್ರಿಗೆ ಕೊಟ್ಟಂಗಾಯ್ತು. ಹಾಗೆ ಆಗ್ತಾ ಇದೆ ಸರ್, ಎಲ್ಲಾ ರೈತರಿಗೂ ಈ ಭಾಗದಲ್ಲಿ ಹಾಗೆ ಆಗ್ತಾ ಇದೆ. ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಸುವ್ಯವಸ್ಥೆ ಇಂದ ಇಲ್ದೇ ಇರೋ ಕಾರಣದಿಂದ ಎಲ್ಲಾ ರೈತರು ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದಾರೆ ಸರ್. ಇದು ಯಾಕೆ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ಗಮನಕ್ಕೆ ತರಲಿಲ್ಲ ನೀವು, ಅಥವಾ ನಿಮ್ಮದೇ ಆದ ಒಂದು ಸಂಘದಿಂದ ಇದನ್ನ ಯಾಕೆ ನೀವು ಈ ವಿಷಯ ಬಗ್ಗೆ ಯಾಕೆ ಒಂದು ಮುತುವರ್ಜಿ ವಹಿಸಿ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಅಥವಾ ಅನುಕೂಲ ಆಗ್ತಕ್ಕಂತ ಒಂದು ವ್ಯವಸ್ಥೆನ ಮಾಡ್ಕೊಳ್ಬಹುದಾಗಿತ್ತಲ್ಲ ಸರ್? ಇದು ಏನಾಗ್ತಾ ಇದೆ ಅಂದ್ರೆ ಈ ಕಡೆ ಭಾಗದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗ್ಬೇಕು ರೈತರ ಒಂದು ಇಚ್ಛೆ ಇರಬೇಕು. ನಮ್ಮ ಸಹಕಾರ ಸಂಘದಿಂದ ಉದ್ದೇಶ ಬೇರೆ ಇರ್ತೈತಿ, ಇದು ಉದ್ದೇಶ ಬೇರೆ ಇರುತ್ತೆ. ಕರೆಕ್ಟ್ ಸರ್? ಅದು ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ರೈತರೇ ನಮ್ ಬೆಂಬಲಿಗರಾಗಿರ್ಬೇಕು ಅಂತ ಇದು ಬಂದಾಗ ನಾವು ಇದ್ ಮಾಡಬಹುದು ಸರ್. ಮುಂದಿನ ದಿನಗಳಲ್ಲಿ ಮಾಡತಕ್ಕಂತ ವಿಷಯಗಳನ್ನ ಸಹಕಾರ ಸಂಘದ ಒಂದು ಹೊರತುಪಡಿಸಿ ನನ್ನ ಒಂದು ಕುತೂಹಲಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ಇದು ನೀವು ಸಹಕಾರ ಸಂಘದ ನೀವು ಏನು ಹೇಳಿದಿರ ಇದೆಲ್ಲಾನು ಅಚ್ಚುಕಟ್ಟಾಗಿದೆ, ಎಲ್ಲ ಹೇಳಿದ್ದು ಕರೆಕ್ಟ್ ಆಗಿದೆ ನೀವು ಹೇಳಿದ್ದು. ಕುತೂಹಲಕ್ಕೆ ನಾನು ಯಾಕಂದ್ರೆ ನೋಡಿದೆ ಅಲ್ಲ, ಅದು ಬರ್ಬೇಕಾದ್ರೆ ನಾನು ನೋಡಿದೆ. ಸೊ ಹಾಗಾಗಿ ನನಗೆ ಇದು ಸ್ವಲ್ಪ ಸಮಸ್ಯೆ ಇದೆ ಅಲ್ಲ ಅಂತ ಅನಿಸ್ತು. ಆ ಒಂದು ಪ್ರಶ್ನೆಯನ್ನು ನಿಮ್ಗೆ ನಾನು ಕೇಳ್ತಾ ಇದ್ದೀನಿ. ಈಗ ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ ಸರ್. ಇಲ್ಲಿ ಸಹಕಾರ ಸಂಘಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಾ ಇದೀವಿ ಅಂದ್ರೆ ಜಾಗ ಅಷ್ಟೇ, ಜಾಗ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಬಂದು ಹೋಗ್ತಕ್ಕಂತ ದಾರಿ ಎಲ್ಲದನ್ನು ನೋಡ್ಕೊಂಡು ಮಾಡ್ಬೇಕಾಗ್ತೈತಲ್ಲ ಸರ್. ಅದು ನಮ್ಗೆ ಗೊತ್ತಿರಲ್ಲ ಅವೆಲ್ಲ, ಅದ್ ಮಾಡೋರೇ ಬೇರೆ ಇರ್ತಾರೆ, ಆ ರಂಗನೆ ಬೇರೆ ಇರುತ್ತೆ. ಅವರಿಗೆ ತಲುಪಿಸಕಂತ ಕೆಲಸನ ರೈತರಿಂದ ಮಾಡಿಸ್ಬೇಕಾಗತ್ತೆ ಸರ್, ಮಾಡ್ಸೋಣ. ಜೊತೆಗೆ ಈಗ ಕೂಲಿ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ತಾವು ಕೃಷಿಕರು ಇದ್ದೀರಿ, ಇಲ್ಲಿ ಸ್ವಲ್ಪ ಅಂದ್ರೆ ತುಂಬಾ ಒಂದು ಕಡಿದಾದ ಪ್ರದೇಶ, ಆಮೇಲೆ ತುಂಬಾ ಒಂದು ಕಾಡಿನಲ್ಲಿ ಇರ್ತಕ್ಕಂತ ಒಂದು ಪ್ರದೇಶ, ಕಾಡಿನ ಒಂದು ಅಚ್ಚುಕಟ್ಟಿನಲ್ಲಿ, ಕಾಡಿನ ಒಂದು ಗುಡ್ಡಗಾಡು ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಕೂಲಿ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಸರ್? ಕೂಲಿ ಆಳುಗಳ ನಿರ್ವಹಣೆ ಅಂತ ಬಂದ್ರೆ ಇವಾಗ ಕೃಷಿ ಮಾಡ್ಬೇಕಾದ್ರೆ ನಮ್ಗೆ ಮೇನ್ ಪ್ರಾಬ್ಲಮ್ ಲೇಬರ್ದು ಸರ್. ಬರ್ತಾ ಇದೆ ಎಲ್ಲಾ ಕಡೆನು, ಅದೇ ಆಗ್ತಾ ಇದೆ. ಹಾ, ಹೊರಗಡೆಯಿಂದ ಎಲ್ಲಾ ತರಿಸಿ ಮಾಡ್ತಾ ಇದೀವಿ ಇವಾಗ. ಅದ್ರ ಜೊತೆಗೆ ಈಗ ಮಷಿನರಿ ಎಲ್ಲಾ ಲಭ್ಯತೆ ಇದೆ, ಅದ್ರ ಪ್ರಕಾರ ಮಾಡ್ಕೊಂತ ಹೋಗ್ತಾರೆ. ಮಷಿನಿಂದನೇ ಸುಮಾರು 3/4% ಏನು ಕೃಷಿ ಮಾಡ್ತಾ ಇದಾರೆ ರೈತರು ಈ ಕಡೆ ಭಾಗದವರು, 3/4% ಮಷಿನರಿಯಲ್ಲೇ ಹೋಗ್ತಾ ಇದೆ. ಒಟ್ಟಾರೆಯಾಗಿ ತಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸಾರಾಂಶ ರೂಪದಲ್ಲಿ? ಸರ್, ಈಗ ನಮ್ಮ ಸಹಕಾರ ಸಂಘ ಸ್ಟಾರ್ಟ್ ಆಗಿ ಕೇವಲ 5 ವರ್ಷಗಳಾಯ್ತು. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೈತರಿನ ಅಗತ್ಯ ಏನಿದೆ, ರೈತರು ಮೊದಲು ಅಂತ ಒಂದು ಧ್ಯೇಯದೊಂದಿಗೆ ರೈತರಿಗೆ ಏನೇನು ಅಗತ್ಯಗಳಿದಾವೆ ಅವೆಲ್ಲ ವಸ್ತುಗಳನ್ನಾಗ್ಲಿ, ಆಮೇಲೆ ಕೃಷಿ ಚಟುವಟಿಕೆ ಸಂಬಂಧಿಸಿದ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದೀವಿ ಸರ್. ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಕೊಳ್ತೀವಿ. ತಮ್ಮ ಒಂದು ಆಸೆ ಈಡೇರಲಿ ಅಂತ ಹೇಳುವ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆಗೆ ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘದ ಒಂದು ಚಟುವಟಿಕೆಗಳು ಯಾವ ರೀತಿಯಿಂದ ಇದು ಸಹಕಾರಿಯಾಗಿದೆ, ಜೊತೆಗೆ ತಾವು ಒಬ್ಬ ಯುವ ಕೃಷಿಕರು ಕೃಷಿ ಕೂಡ ತಾವು ಮಾಡ್ತಾ ಇದ್ದೀರಾ, ಇದನ್ನ ಒಂದು ನಮ್ಮ ಯುವ ಪೀಳಿಗೆಗೆ ಕೂಡ ಇದು ಒಂದು ಮಾದರಿಯಾಗಿ ತಾವು ಮಾಹಿತಿ ನೀಡಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ 86 18 01 28 77. ಧನ್ಯವಾದ ಶಶಿಕುಮಾರ್ ಅವರೇ, ಇದುವರೆಗೆ ತಾವು ತಮ್ಮ ಮಾಹಿತಿಯನ್ನ ಸಂದರ್ಶನ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿ FM ಮಾಧ್ಯಮದ ಮೂಲಕ ತಾವು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9481572600. ಇನ್ನೊಮ್ಮೆ ಕೇಳಿ 9481572600. ಇದುವರೆಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹರಶಿ ವಿದ್ಯಾನಗರ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಚಟುವಟಿಕೆಗಳು ಮತ್ತು ಕೃಷಿ ಅನುಭವಗಳ ಕುರಿತು ರೈತರಾದ ಶ್ರೀ ಶಶಿಕುಮಾರ್ ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಗಂಗೆ ಸೋಬಾನೆ ಪದವನ್ನು ಕೇಳಲಿದ್ದೀರಿ. ಕಡೂರು ತಾಲೂಕು ಬಸೂರಿನ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೇ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೇ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೇ ಬ್ರಹ್ಮನ ಕೇರ ತಂಗಿ ಶೋಭಾನವೇ ಬ್ರಹ್ಮನ ಬಂದೈದೀನಿ ನೀವು ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೇ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೇ ಅವಳ ದಡ್ಡ ಗೋಡೆ ಮೂತಿನು ತಲೆ ಬಾಗೇಲು ಮೂತಿನು ತಲೆ ಬಾಗೇಲು ಪಾಠಾರೋ ದ್ರಾಕ್ಷಿ ಪಾಠ ಶಾರೆ ಶೋಭಾನವೇ ಪಾಠಾರೋ ದ್ರಾಕ್ಷಿ ಪಾಠ ಶಾಲೆ ಶೋಭಾನ ಪಾಠಾರೋ ದ್ರಾಕ್ಷಿ ಪಾಠ ಶಾಲೆ ಶೋಭಾನ ಪಾಠಾರೋ ದ್ರಾಕ್ಷಿ ಪಾಠ ಶಾಲೆ ಶೋಭಾನ ರೋ ದ್ರಾಕ್ಷಿ ಪಟಶಾಲೆ ಉರಟಿ ಮುಂದೆ ಪಟಶಾಲೆ ಉರಟಿ ಮುಂದೆ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆರು ವರ್ಷದ ನೀಲಮಗೆ ಅತ್ಯವೇ ಮದುವೆಗಳು ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೇವನ್ನಿನ ಕಾರಾಡಿಗೆ ಶೋಭಾನವೇವನ್ನಿನ ಕಾರಾಡಿಗೆ ಶೋಭಾನವೇವನ್ನಿನ ಕಾರಾಡಿಗೆ ಶೋಭಾನವೇ ವಂದೇನ ಕರಡಿಗೆ ಕೈಯಲ್ಲಿ ಬಂದೆ ಕರಡಿಗೆ ಕೈಯಲ್ಲಿ ಬಂದೆ ಆದವು ನೀಲಮನ ಮೋದುವೆಗಳು ಶೋಭಾದವು ನೀಲಮನ ಮಾದೇವೆಗಳು ಶೋಭಾದವು ನೀಲಮನ ಮೋದುವೆಗಳು ಶೋಭಾನ ಶೋಭಾನ ಹತ್ತು ವರ್ಷದ ನೀಲಮಗೆ ಅತ್ಯವೇ ಮದುವೆಗಳು ಅತ್ಯವೇ ಮದುವೆಗಳು ಅತ್ತೇವನ್ನಿನ ಕಾರಾಡಿಗೆ ಶೋಭಾನ ಅತ್ತೇವನ್ನಿನ ಕಾರಾಡಿಗೆ ಶೋಭಾನ ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೇವನ್ನಿನ ಕಾರಾಡಿಗೆ ಶೋಭಾನವೇವನ್ನಿನ ಕರಡಿಗೆ ಕೈಯಲ್ಲಿ ಬಂದಿ ಕರಡಿಗೆ ಕೈಯಲ್ಲಿ ಬಂದಿ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನವೇ ಆದವು ನೀಲಮನ ಮೋದುವೆಗಳು ಶೋಭಾನ ಅಂದದ ಗೇರಿ ಚಂದದ ಗೇರಿ ಚಂದ ಮೂಡಲ ಗೇರಿ ಮೇಲಾದ ಗೇರಿ ತೀರ ಪೇಲಾದ ಗೇರಿ ತೀರ ಪೇಲಾದ ಗೇರಿ ತೀರ ಪೇಲಾದ ಗೇರಿ ತೀರ ಪೇಲಾದ ಗೇರಿ ತೀರ ಪಾತೆ ಒಳಗಿರುವ ತಟ್ಟೆ ಚಂದಗಿರಿ ಚಂದ ಮೂಡಲ ಗಿರಿ ಮೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಚಂದದ ಗೇರಿ ಚಂದದ ಗೇರಿ ಚಂದ ಮೂಡಲ ಗಿರಿ ಮೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೋತೆ ಒಳಗಿರುವ ಏಕರ್ತೆ ಕಳವಯ್ಯ ಮೋದವಿ ಕತೆ ಕಳವಯ್ಯ ಮೋದವಿಗೆ ಕರ್ತೆ ಕಳವಯ್ಯ ಮೋದವಿಗೆ ಕತೆ ಕಳವಯ್ಯ ಮೋದವಿ ನೀರಾಗೆ ಹುಟ್ಟೋದು ನೀರಾಗೆ ಬೆಳೆಯೋದು ನಾರೊಳ್ಳೆ ಮರಕ್ಕೆ ತೋಡಾರು ನಾರೊಳ್ಳೆ ಮರಕ್ಕೆ ತೋಡಾರು ನಾರೋ ಇದುವರೆಗೂ ಗಂಗೆ ಸೋಬಾನೆ ಪದವನ್ನ ಕೇಳಿದಿರಿ. ಕಡೂರು ತಾಲೂಕು ಬಸೂರಿನ ಮಲ್ಲಿಯಮ್ಮ ಮತ್ತು ತಂಡದವರಿಂದ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಬೆಳೆಗಳ ಮರೆಯಬಾರದು ತೊಗರಿಯೊಂದನ್ನೇ ಬೆಳೆಯಬಾರದು ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು ಬಹುದು ಮೂರು ಸಾಲು ಹೆಸರು ಒಂದು ಸಾಲು ತೊಗರಿ ಎರಡು ಸಾಲು ಎಳ್ಳು ಒಂದು ಸಾಲು ತೊಗರಿ ನಾಲ್ಕು ಸಾಲು ಸೋಯಾಬೀನ್ ಎರಡು ಸಾಲು ತೊಗರಿ ಎರಡು ಸಾಲು ಸಜ್ಜೆ ಒಂದು ಸಾಲು ತೊಗರಿ ತೊಗರಿಯೊಂದನ್ನೇ ಬೆಳೆಯಬಾರದು ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು ಕೆಂಪು ಭೂಮಿಯಲ್ಲಿ ಏನು ಬೆಳೆಯಬಹುದು ಸಾಲು ಸೇಗ, ಒಂದು ಸಾಲು ತೊಗರಿ, ಎರಡು ಸಾಲು ಜೋಳ, ಒಂದು ಸಾಲು ತೊಗರಿ, ಎರಡು ಸಾಲು ಸಜ್ಜಿ, ಒಂದು ಸಾಲು ತೊಗರಿ, ಒಂದು ಸಾಲು ಹುರುಳಿ, ಎರಡು ಸಾಲು ತೊಗರಿ. ತೊಗರಿ ಒಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ಅದರೊಡನೆ ಮಿಶ್ರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಭೇಟಿ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.